ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಒಂಥರ ಕಂದು ಅಥವಾ ಕಪ್ಪು ಬಣ್ಣದಂತಿರ್ತವೆ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿರತಕ್ಕಂಥ ವಿಷಯ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕಾ ಅಭಿಯಾನ. ಈ ಕುರಿತು ಹಾಸನ ಜಿಲ್ಲಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ KR ರಮೇಶ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ ಕೆಲವು ತಿಂಗಳುಗಳಿಂದ ನಮಗೆ ಒಂದಷ್ಟು ಅನುಭವ ಆಗಿದೆ. ಒಂದಷ್ಟು ಈ ರೋಗ ಏನಿತ್ತು, ಕಾಲುಬಾಯಿ ಜ್ವರದ ರೋಗ ಅಂತೇಳಿ ನಾವೇನು ಕರಿತೀವೋ, ಈ ರೋಗ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಹರಡಿದ್ದು, ಇದರ ನಂತರ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ಜಿಲ್ಲಾಡಳಿತ ಮತ್ತು ಪಶುವೈದ್ಯಕೀಯ ಇಲಾಖೆ ತೆಗೆದುಕೊಂಡು ಅದನ್ನು ಹತೋಟಿ ಮಾಡುವಲ್ಲಿ ಒಂದಷ್ಟು ಯಶಸ್ಸಾಗಿದ್ದಾರೆ ಅನ್ನುವಂಥದ್ದು. ಮತ್ತು ಈ ಕಾಲುಬಾಯಿ ಜ್ವರ ಅನ್ನುವಂಥದ್ದು ಮುಂದಿನ ದಿವಸಗಳಲ್ಲಿ ಬಾಧಿಸಬಾರದು ಬೇರೆ ಜಾನುವಾರುಗಳನ್ನು ಅನ್ನುವ ಉದ್ದೇಶದಿಂದ ಅದಕ್ಕೆ ಪೂರ್ವಭಾವಿಯಾಗಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ತಿಂಗಳ 5ನೇ ತಾರೀಕಿನಿಂದ 8ನೇ ತಾರೀಕಿನಿಂದ ಈ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. ಡಿಸೆಂಬರ್ ತಿಂಗಳ 5ನೇ ತಾರೀಕಿನವರೆಗೂ ಕೂಡ ಅಭಿಯಾನ ನಡೆಯುತ್ತೆ. ಅಭಿಯಾನ ಹೇಗಿರುತ್ತೆ, ಇದರ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ಚರ್ಚೆಯನ್ನು ಮಾಡಲಾಗುತ್ತೆ. ನಿಮ್ಮ ಭಾಗದಲ್ಲಿ, ನಿಮ್ಮ ಹಳ್ಳಿಯಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಅದನ್ನು ಉಪನಿರ್ದೇಶಕರ ಗಮನಕ್ಕೆ ಇವತ್ತು ತರಬಹುದು. ಅದಕ್ಕೆ ಸೂಕ್ತ ಕ್ರಮಗಳನ್ನು ಅವರು ಕೈಗೊಳ್ತಾರೆ. ಈಗಾಗಲೇ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ KR ರಮೇಶ್ ಅವರು ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಅನ್ನುವಂಥದ್ದು ಇತ್ತೀಚೆಗೆ ಹೆಚ್ಚಾಗಿ ಬಾಧಿಸಿರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಲಸಿಕಾ ಅಭಿಯಾನವನ್ನು ಕೂಡ ತಾವು ಹಮ್ಮಿಕೊಂಡಿದ್ದೀರಿ. ಲಸಿಕಾ ಅಭಿಯಾನ ಯಾವಾಗ ಪ್ರಾರಂಭ ಆಯಿತು, ಎಲ್ಲಿಯವರೆಗೆ ಇರುತ್ತೆ, ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಮಧುಸೂದನ್ ಸರ್ ಅವರು ನಿಮಗೆ ಹೇಳಿದ್ದಾರೆ, ನಮಗೆ ಏನು ಈ ಕಾಲುಬಾಯಿ ಜ್ವರ ಈ ಒಂದು ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ಳುತ್ತೋ ಅದರ ವಿರುದ್ಧವಾಗಿ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಭಾರತ ಸರ್ಕಾರದವರು 2ನೇ ಸುತ್ತಿನ ಲಸಿಕೆ ಕಾರ್ಯಕ್ರಮ, 1ನೇ ಸುತ್ತಿನ ಲಸಿಕೆ ಕಾರ್ಯಕ್ರಮ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನಡೆದಿತ್ತು. ಕಾರಣಾಂತರಗಳಿಂದ ಅದು ಮಧ್ಯ ಭಾರತಾದ್ಯಂತ ಒಂದೇ ಸಾರಿ ನಾವು ವ್ಯಾಕ್ಸಿನ್ ಮಾಡಬೇಕಾದ್ದರಿಂದ ಲಸಿಕೆ ಪೂರೈಸೋದರಲ್ಲಿ ಸ್ವಲ್ಪ ವ್ಯತ್ಯಯ ಆದ್ದರಿಂದ ಸ್ವಲ್ಪ ಈ ಸಾರಿ ಕಾರ್ಯಕ್ರಮ ಸ್ವಲ್ಪ ಮುಂದೂಡಲಾಗಿತ್ತು. ಹಾಗಾಗಿ ಈ 2ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮ ನಾವು ಈ ತಿಂಗಳ 8ನೇ ತಾರೀಕಿಂದ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ನಿನ್ನೆಯಿಂದ ಮತ್ತೆ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಡಿಸೆಂಬರ್ 5ರವರೆಗೂ ಸಹ ಪ್ರತಿದಿನಲೂ ನಮ್ಮ ಏನು ಪಶುವೈದ್ಯಕೀಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಪಶುವೈದ್ಯರ ತಂಡಗಳು ಗ್ರಾಮ ಗ್ರಾಮಗಳಿಗೆ ತೆರಳಿ ಉಚಿತವಾಗಿ ಲಸಿಕೆಯನ್ನು ಜಾನುವಾರುಗಳಿಗೆ ನೀಡುವಂಥ ಕಾರ್ಯಕ್ರಮ ಅದಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 656,156 ಜಾನುವಾರುಗಳು ಅಂತ ನಾವು 20ನೇ ಜಾನುವಾರು ಗಣತಿಯಲ್ಲಿ ನಮಗೆ ಮಾಹಿತಿ ಇದೆ, ನಮ್ಮಲ್ಲಿ ಒಂದು ಡಾಟಾ ಇದೆ. ಅದರ ಪ್ರಕಾರ ನಾವು ಭಾರತ ಸರ್ಕಾರದಿಂದ ಆಲ್ರೆಡಿ 656,156 ಡೋಸ್ ಲಸಿಕೆಯನ್ನು ಪಡೆದುಕೊಂಡಿದ್ದೀವಿ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಾದ್ಯಂತ ದಾಸ್ತಾನನ್ನು ಶಿಥಿಲೀಕರಣ ವ್ಯವಸ್ಥೆಯಲ್ಲಿ ಇಟ್ಟಿದ್ದೀವಿ. ಯಾಕೆಂದರೆ ಅದು ಯಾವಾಗಲೂ ವ್ಯಾಕ್ಸಿನನ್ನು ನಾವು ಒಂದು ಕೋಲ್ಡ್ ಸ್ಟೋರೇಜಲ್ಲಿ ನಾವು ಮೇಂಟೈನ್ ಮಾಡಲಿಕ್ಕಾಗುತ್ತೆ, ಆವಾಗಲೇ ಅದರ ಪೋಟೆನ್ಸಿ ಇರುತ್ತೆ. ಹಾಗಾಗಿ ಆಲ್ರೆಡಿ ಎಲ್ಲ ತಾಲೂಕುವಾರು ಈ ಒಂದು ಲಸಿಕೆನೇನು ಸ್ವೀಕರಿಸತಕ್ಕಂಥ ಲಸಿಕೆಯನ್ನು ದಾಸ್ತಾನಲ್ಲಿ ಇಟ್ಟಿದ್ದೀವಿ. ಈಗಾಗಲೇ ಸಾಕಷ್ಟು ಲಸಿಕೆ ನಮ್ಮಲ್ಲಿ ಇದೆ, ಅದರ ಪ್ರಯೋಜನವನ್ನು ನಮ್ಮ ಕೃಷಿಕರು ಪಡೆದುಕೊಳ್ಬಹುದು ಅನ್ನುವಂಥದ್ದು. ಈ ಕಾಲುಬಾಯಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟ್ರೆ. ಯಾವೆಲ್ಲ ಪ್ರಾಣಿಗಳಿಗೆ ಇದು ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಏನು ಹಾನಿಯನ್ನು ಉಂಟು ಮಾಡುತ್ತೆ, ಏನು ಲಕ್ಷಣ ಇರುತ್ತೆ? ಈ ಕಾಲುಬಾಯಿ ಜ್ವರ ಅನ್ನೋದೊಂದು ಏನೊಂದು ವೈರಸ್ಸಿಂದ ಬರತಕ್ಕಂಥ ಕಾಯಿಲೆ. ಈ ಕಾಯಿಲೆ ಸಾಮಾನ್ಯವಾಗಿ ಎಲ್ಲ ಗೊರ್ಸಿರ್ತಕ್ಕಂಥ ಪ್ರಾಣಿಗಳು, ಅಂದರೆ ಏನು ನಾವು ಕ್ಲೋನ್ ಫೂಟೆಡ್ ಏನು ಈ ಹಸುಗಳಲ್ಲಿ ಏನು ಗೊರ್ಸಿರುತ್ತಲ್ಲ, ಆ ಥರ ಗೊರ್ಸಿರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲೂ ಕಂಡು ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ, ಕುದುರೆ, ಈವನ್ ಇನ್ ವೈಲ್ಡ್ ಅನಿಮಲ್ಸ್ ವನ್ಯಜೀವಿಗಳಲ್ಲೂ ಸಹ ಕಾಡೆಮ್ಮೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಕಾಡು ಕುರಿ ಆಗಿರ್ಬೋದು, ಸಂಪರ್ಕದಿಂದ, ಮತ್ತೆ ಈ ಮೆಕ್ಯಾನಿಕಲ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ, ಒಂದರಿಂದ ಒಂದು ಇನ್ನೊಂದು ಫೋಮೈಟ್ಸ್ ಅಂತ ಟ್ರಾನ್ಸ್ಫರ್ ಆಗಿ ಈ ಒಂದು ಕಾಯಿಲೆ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಬಾಯಿನಲ್ಲಿ ಉಣ್ಣು ಮತ್ತು ಕಾಲಿನಲ್ಲಿ ಉಣ್ಣನ್ನು ಉಂಟು ಮಾಡುತ್ತೆ. ಮತ್ತು ರೋಗಗ್ರಸ್ತ ಜಾನುವಾರುಗಳಲ್ಲಿ ಏನಾಗುತ್ತೆ, ಉತ್ಪಾದಕತೆ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಆಗಿರ್ಬೋದು ಮತ್ತು ಗರ್ಭಧರಿಸದೆ ಇರ್ಬೋದು ಕಡಿಮೆ ಆಗಿ ಆರ್ಥಿಕ ನಷ್ಟ ಸಾಕಷ್ಟು ಉಂಟಾಗುತ್ತೆ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ ಸರ್, ನಮ್ಮ ಕೇಳುಗರ ಜೊತೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಾಗರಾಜ್ ಸರ್, ಓರೇಮಂಗಲಾಪುರ ಅಸ್ತಿಕೇರ ತಾಲೂಕು. ಮಾತಾಡಿ ನಾಗರಾಜ್. ಸರ್, ಈ ಹಿಂದೆ 3 ತಿಂಗಳಿಂದ ಬ್ರೂಸಿಲೋಸಿಸ್ ಬಗ್ಗೆ ಕರುಗಳಿಗೆ ಇಂಜೆಕ್ಷನ್ ಹಾಕಿದ್ರಲ್ಲ, ಆತರ ಈ FMD ಇಂಜೆಕ್ಷನ್ ಬರ್ರಿ ಇದೆಯಾ ಸರ್ ಅಂತ ಕೇಳ ಅಂತ ಮಾಡಿ. ಇದೆ, ಅದ್ರ ಬಗ್ಗೆನೇ ಇವತ್ತು ನಾವು ಮಾತಾಡ್ತಿದೀವಿ. ಡಾಕ್ಟರ್ ಹೇಳ್ತಾರೆ ಕೇಳಿ. ನಾಗರಾಜ್ ಅವರೇ, ಈಗ ಏನು ಬ್ರೂಸಿಲ ಕಾರ್ಯಕ್ರಮ ಬಂದಾಗ ಕಂದು ರೋಗ ಅಂತ ಏನಿರುತ್ತೋ ಅದರಲ್ಲಿ ಕರುಗಳಿಗೆ ಮಾತ್ರ ಆಗ್ತಾ ಇದ್ವಿ, 4-6 ತಿಂಗಳು ವಯೋಮಾನದ ಕರುಗಳಿಗೆ ಮಾತ್ರ ಆಗ್ತಾ ಇದ್ವಿ. ಗಂಡು ಕರುಗಳಿಗಾಗ್ಲಿ, ಗಂಡು ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂಥ ಜಾನುವಾರುಗಳಿಗೆ ಆಗ್ತಿರ್ಲಿಲ್ಲ. ನಮ್ಮ ಮೇನ್ ಉದ್ದೇಶ ಇದ್ದಿದ್ದು ಒಂದು ನಮ್ಮ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಒಂದು 50 ಹೆಣ್ಣು ಕರುಗಳಿರ್ತವೆ, ಒಂದು 4-6 ತಿಂಗಳು ವಯೋಮಾನದವು, ಅವನ್ನ ಮಾತ್ರ ನಾವು ಗುರಿಯಾಗಿಟ್ಕೊಂಡು ನಾವು ಕಂದು ರೋಗದ ವ್ಯಾಕ್ಸಿನ್ ಅಥವಾ ಬ್ರೂಸೆಲ್ಲಾ ವ್ಯಾಕ್ಸಿನ್ ಮಾಡಿದ್ವಿ. ಬಟ್ ಈ ಕಾಲುಬಾಯಿ ಜ್ವರ ರೋಗ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ 656,000 ಜಾನುವಾರುಗಳಿಗೂ ಸಹ ನಾವು ಲಸಿಕೆಯನ್ನು ಹಾಕುವಂತ ಕಾರ್ಯಕ್ರಮ ಇದೆ. ಇದಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರದಿಂದ ಏನು ಉಚಿತವಾಗಿ ಲಸಿಕೆ ಕಾರ್ಯಕ್ರಮ ಹಮ್ಕೋತೀವೋ ಅದನ್ನು ಎಲ್ಲವಕ್ಕೂ ಹಮ್ಕೋಬೇಕು. ಬ್ರಸಲ ಕಾರ್ಯಕ್ರಮದಲ್ಲಿ ಬರೀ ಹೆಣ್ಣು ಕರುಗಳಿಗೆ ಮಾಡ್ತೀವಿ, ಈ ಇದರಲ್ಲಿ 3 ತಿಂಗಳ ಮೇಲ್ಪಟ್ಟ ಎಲ್ಲ ಹೆಣ್ಣು ಕರು, ಗಂಡು ಕರು, ಕಡಸಿರಲಿ, ಓರಿ ಇರಲಿ, ಹಾಲು ಕರಿಯೋಸು ಇರಲಿ, ಎಲ್ಲವನ್ನೂ ಈ ಒಂದು ಕಾರ್ಯಕ್ರಮದಲ್ಲಿ ಕವರ್ ಮಾಡ್ತೀವಪ್ಪ. ಹೌದು ಸರ್. ಈಗ FMD ಬಂದಾಗ ಹಾಲು ಕೊಡಲ್ಲ, ಹಾಲು ಅಕಸ್ಮಿಕ ಕೊಟ್ಟರೆ ನಾವು ಉಪಯೋಗಿಸ್ಬೋದಾ ಮನೆಗೆ? ಸಿ, ಈ FMD ಏನು ವೈರಾಣು ಏನಿರುತ್ತೋ ಅದನ್ನು ನೀವು ಹೆಂಗಿದ್ರೂ ಕಾಯಿಸಿ ಕುಡಿಯೋದ್ರಿಂದ ಅದನ್ನು ಕುಡಿಯಬಹುದು, ಏನು ತೊಂದರೆ ಏನಿಲ್ಲ. ಬಟ್ ಪ್ರಾಬ್ಲಮ್ ಅಂದರೆ ಒಂದ್ಸರಿ ಈ ಜಾನುವಾರುಗಳಿಗೆ ಈ ಕಾಯಿಲೆ ಬಂದು ಹೋದರೆ ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗಿ ಈಗ ನೀವು 10 ಲೀಟ್ರ್ ಹಾಲು ಕೊಡುತ್ತೆ ಅಂತ ನೀವೇನೋ ಒಂದು 60,000-70,000 ದುಡ್ಡು ಕೊಟ್ಟು ತಂದಿರ್ತೀರಿ ಅಲ್ವಾ? 1 ಲೀಟ್ರ್ ಇಲ್ಲಾಂದ್ರೆ ಒಂದು 8,000-9,000 ಬೆಲೆ ಕಟ್ಕೊಂಡು 10 ಲೀಟ್ರ್ ಹಸು ಅಂತಂದ್ರೆ ಇವತ್ತು ಮಾರ್ಕೆಟಲ್ಲಿ ಇಲ್ಲಾಂದ್ರೆ ಒಂದು 60,000-60,000 ತಂದಿರ್ತೀರಿ. ನೀವು ಒಂದ್ಸರಿ ಕಾಯಿಲೆ ಬಂದೋಯ್ತು, ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು 50,000 ಬಂಡವಾಳ ಹಾಕಿ ಸಡನ್ ಆಗಿ 2 ಲೀಟ್ರ್ 3 ಲೀಟ್ರ್ ಕೊಡುವಂತ ಪರಿಸ್ಥಿತಿ ಬಂದು ನೆಕ್ಸ್ಟ್ ಅದು ಬೆದೆಗೂ ಬರಲ್ಲ, ಗರ್ಭನೂ ಧರಿಸಲ್ಲ, ಕರುಗೆ ಜನನೂ ಕೊಡಲ್ಲ, ಒಂಥರ ಆರ್ಥಿಕ ರೈತರಿಗೆ ಏನಾಗುತ್ತೆ, ಆರ್ಥಿಕ ನಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಅದು ಸಾಕೋದೇ ದೊಡ್ಡ ಕೆಲಸ ಆಗುತ್ತೆ. ಹಾಗಾಗಿ ಎಲ್ಲರೂ ಈಗೇನು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಒಂದು ಮನವಿ ಇಲಾಖೆಯಿಂದ. ಸರ್, ನಾಳೆ ಇದೆ, ನಮ್ಮ ಊರಿಗೆ ನಾಳೆ ಬರ್ತಾರೆ, ನಮ್ಮ ಜಿಲ್ಲಾಧಿಕಾರಿಗಳಿಂದ ಬಾಗಿವಾಳು. ಹೌದು ಹೌದು ಹೌದು, ನಾಳೆ ಹಾಕ್ಸಿ ನಾಗರಾಜು. ಹಾಕ್ಸಿ, ಮತ್ತೆ ನಿಮ್ಮ ಊರಿನಲ್ಲಿ ಎಷ್ಟು ದನ ಕರು ಎಮ್ಮೆ ಇದೆಯೋ ಅಷ್ಟಕ್ಕೂ ಕೂಡ ಹಾಕ್ಸ್ಬೇಕು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ನಾಗರಾಜ್. ಇದರ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ ಸರ್ ತಾವು. ಸರ್, ಇದೇನಾಗುತ್ತೆ, ಒಂದ್ಸರಿ ಕಾಯಿಲೆ ಒಂದ್ಸರಿ ಬಂದಾಗ ಇದು ಒಂದು ಎಪಿಥಿಲಿಯೋಟ್ರೋಪಿಕ್ ಅಂತ ಹೇಳ್ತಾರೆ. ಈ ಎಲ್ಲ ವೈರಸ್ಗಳನ್ನು ಒಂದೊಂದು ದೇಹದ ಅಂಗಾಂಗಗಳಿಗೆ ಸೀಮಿತಗೊಳ್ತವೆ. ಕೆಲವು ಕಣ್ಣಿಗೆ ಎಫೆಕ್ಟ್ ಮಾಡಬಹುದು, ಕೆಲವು ಮೂಗಿಗೆ ಮಾಡ್ತವೆ. ಆ ತರ ಇದು ಬಾಯಲ್ಲಿ ಇರತಕ್ಕಂತ ಒಂದು ಎಪಿಥೀಲಿಯಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬಾಯಿ ಮತ್ತೆ ಗೊರಸು ಗೊರಸು, ಇಲ್ಲಿ ಮಾತ್ರ ಈ ಒಂದು ವೈರಸ್ ಏನಾಗುತ್ತೆ ಆಕ್ಟಿವ್ ಆಗಿರೋಕ್ಕಿಂತ ಅದ್ರ ಲಕ್ಷಣಗಳ ಏನ್ ಬರುತ್ತೋ ಅದನ್ನ ಬಾಧೆನ ಅದರಲ್ಲಿ ತೋರಿಸ್ತವೆ. ಒಂದು ಇನ್ನೊಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಅನ್ಪೂರ್ಣ ನಂಜುಂಡ ಸರ್, ಚಿಕ್ಕಮಗಳೂರು ತಾಲೂಕು ಹೊಸಪುರದಿಂದ ಮಾತಾಡಿ. ಅನ್ಪೂರ್ಣ, ಈಗ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಸರ್ ಇಂಜೆಕ್ಷನ್ ಹಾಕೋದು, ಎಲ್ಲಾ ಜಿಲ್ಲೆಗಳಲ್ಲೂ ಇದೆಯಾ? ಅಮ್ಮ, ನಾವು ಈಗ ಅನ್ಪೂರ್ಣ ಮೇಡಮ್ ಅವ್ರಿಗೆ, ಈಗ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದಾವೆ, ಅದರಲ್ಲಿ 15 ಜಿಲ್ಲೆಗೆ ಈ ಒಂದು ಲಸಿಕೆ ಸರಬರಾಜು ಆಗಿದೆ ಆಲ್ರೆಡಿ. ಅಂದ್ರೆ ನಿಮ್ಮ ಚಿಕ್ಕಮಗಳೂರು ಸೇರ್ಕೊಂಡಿದೆ, ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಮಗಳೂರು, ಚಿಕ್ಕಮಗಳೂರಿಗೂ ಸರಬರಾಜು ಆಗಿದೆ. ಹಾಗಾಗಿ ಈಗ ಈ ಸಾಮೂಹಿಕವಾಗಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ತಾರಲ್ಲ ಎಲ್ಲ ಮನೆಗಳಿಗೆ ಬಂದ್ ಹಾಕ್ತಾರೆ ಸರ್ ಅಥವಾ? ಹೌದಮ್ಮ, ಈಗ ಏನ್ ಮಾಡ್ತಾ ಇದೀವಿ, ಇಲ್ಲ ನಾವೇನ್ ಮಾಡ್ತಾ ಇದೀವಿ, ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು, ಈಗ 50 ಜನ ಮಾಲೀಕರು ಇರ್ತಾರೆ ಅಂತಂದ್ರೆ ಒಬ್ಬರ ಹತ್ರ 50 ಜನ ಮಾಲೀಕರಿಗೆ ಒಬ್ಬೊಬ್ಬರು ವ್ಯಾಕ್ಸಿನೇಟರ್ ಲಸಿಕೆದಾರರು ಅಂತ ನಾವು ಮಾಡಿದೀವಿ, ತಂಡ ಮಾಡಿದೀವಿ. ಅವ್ರು ಈಗ ಬಂದು, ನಿಮ್ದು ಯಾವ್ದು ಊರು ಹೇಳಿದ್ರಿ ನೀವು? ಹೊಸಪುರದಲ್ಲಿ ಈಗ ಡೋರ್ ನಂಬರ್ 1 ಇಂದ ಡೋರ್ ನಂಬರ್ 50 ಒಂದು 50 ಜನ ಜಾನುವಾರು ಮಾಲೀಕರು ಇರ್ತಾರೆ. 50 ಜನ ಜಾನುವಾರು ಮಾಲೀಕರಿಗೆ ಒಂದು 100 ರಾಸುಗಳು ಇರ್ತವೆ, ಒಬ್ಬರ ಮನೇಲಿ 10 ಇರ್ಬೋದು, ಒಬ್ಬರ ಮನೇಲಿ 5 ಇರ್ಬೋದು. ಅದಕ್ಕೆ ಅಲಾಟ್ ಮಾಡಿಬಿಟ್ಟಿದ್ದೀವಿ, ಇದಕ್ಕೆ ಮೈಕ್ರೋ ಪ್ಲಾನಿಂಗ್ ಅಂತ ಹೇಳ್ತೀವಿ. ಆ ತರ ಅಲಾಟ್ ಮಾಡಿ ಅವ್ರಿಗೊಂದು ಶೀಟ್ ಕೊಟ್ಬಿಟ್ಟಿರ್ತೀವಿ, ಅದರಲ್ಲಿ ಅದ್ರ ಕ್ರಮ ಸಂಖ್ಯೆ, ಜಾನುವಾರು ಮಾಲೀಕರ ಹೆಸರು. ಈಗ ನಿಮ್ಮ ಅನ್ನಪೂರ್ಣ ಅವ್ರ ಮನೆಯಲ್ಲಿ 5 ಹಸು ಇದಾವೆ, 5 ಹಸುಗೆ 6 ಇದಾವೆ, 6 ಓಲೆ ಹಾಕಿರ್ತೀವಿ, ಓಲೆ ಸಂಖ್ಯೆ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಎಲ್ಲ ಕೊಟ್ಟು ಒಂದು ಕಾಲಮು ಕೊಟ್ಟಿರ್ತೀವಿ. ಅನ್ನಪೂರ್ಣ ಅವ್ರ ಮನೆಯಲ್ಲಿ 6 ಹಸುಗಳಿದಾವೆ. ನೀವು ನಾನು ನೀವು ತೆನೆ ಇರುತ್ತೆ ಒಂದು ಹಾಕ್ಸಲ್ಲ ಅಂತೀರಿ ಗರ್ಭಾವಸ್ಥೆಯಲ್ಲಿ, ಅದಕ್ಕೆ ಎಷ್ಟು ಅನಿಮಲ್ಗೆ ಹಾಕ್ಸಿದಾರೆ? 6 4 ಅನಿಮಲ್ಗೆ ಹಾಕ್ಸಿದ್ದಾರೆ, ಇನ್ನು 2 ಹಾಕ್ಸಿಲ್ಲ, 1 ಕರು ಇದೆ, 1 ಪ್ರೆಗ್ನೆಂಟ್ ಆಗಿದೆ. ಇಷ್ಟೆಲ್ಲಾ ಮಾಹಿತಿನೂ ಸಹ ನಾವು ಏನು ಲಸಿಕಾದಾರರು ಬರ್ತಾರೋ ಅವ್ರಿಗೆ ಡಿವೈಡ್ ಮಾಡಿ ಮೈಕ್ರೋ ಪ್ಲಾನ್ ಮಾಡಿ ವ್ಯವಸ್ಥಿತವಾಗಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಮ್ಮ. ಹಾಗಾಗಿ 3 ಪ್ರೆಗ್ನೆಂಟ್ ಇರೋದು ಸರ್, ಅದಕ್ಕೆ ಹಾಕ್ಸಬಹುದು ಹಾಕಲ್ಲ ಸರ್? ಹಾಗಾದ್ರೆ ಇಲ್ಲ, ಅವ್ರು ನೋಡ್ತಾರೆ ಅದೇನ ಅಡ್ವಾನ್ಸ್ ಪ್ರೆಗ್ನೆನ್ಸಿನ ಅಥವಾ ಪೂರ್ಣಾವಸ್ಥೆ ಗರ್ಭ ಧರಿಸಿದ್ಯಾ ಸೊ ಅಂತ ಎಲ್ಲ ನೋಡಿ ಅದನ್ನ ಅಲ್ಲಿ ಬರ್ತಕ್ಕಂತ ಏನು ಪಶುವೈದ್ಯರಾಗ್ಲಿ ಅವ್ರ ತಂಡದವರಾಗ್ಲಿ ನಿರ್ಧಾರನ ತಗೋತಾರ. ಧನ್ಯವಾದ ಅನ್ನಪೂರ್ಣ ಕರೆ ಮಾಡಿದಕ್ಕಾಗಿ. ಸರ್, ಈಗ ಗಬ್ಬ ಇತ್ತು ಅಂತ ಅಂದ್ರೆ ಎಷ್ಟು ದಿವಸದಲ್ಲಿ ಇದ್ರೆ ಹಾಕ್ಸ್ಬೋದು ಅಥವಾ ಯಾವ್ದಕ್ಕೆ? ಅದು ಪೂರ್ಣಾವಸ್ಥೆ ಗರ್ಭ ಅಂತ ಬಂದಾಗ ಅಡ್ವಾನ್ಸ್ ಪ್ರೆಗ್ನೆನ್ಸಿ 7 ತಿಂಗಳು ಮೇಲ್ಪಟ್ಟವಾದ್ರೆ ಸ್ವಲ್ಪ ನೋಡ್ತಾರೆ ಬೇಡ ಅಂತ ಹೇಳ್ತಾರೆ. ಆದ್ರೂ ಸಹ ಸಮಟೈಮ್ಸ್ ಈಗ 3 ತಿಂಗಳು ಎಲ್ಲದಕ್ಕೂ ಹಾಕಿ ಅಂತ ಹೇಳ್ತಾರೆ. ಸಿ, ಇದೇನಾಗುತ್ತೆ ವ್ಯಾಕ್ಸಿನ್ ಅಂತಂದಾಗ ಸಮಟೈಮ್ಸ್ ಅಡ್ವರ್ಸ್ ರಿಯಾಕ್ಷನ್ ಇಸ್ ಅ ಕಾಮನ್. ಹೌದು, ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟರೆ ಕೆಲವ್ರಿಗೆ ಆಗಲ್ಲ. ಹಾಗಾಗಿ ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಅದನ್ನೂ ಸಹ ನಾವು ವ್ಯಾಕ್ಸಿನ್ ಮಾಡಿದಾಗ ಲಸಿಕೆ ಕೊಟ್ಟಾಗ ಏನಾದರೂ ಗರ್ಭಪಾತ ಆದ್ರೆ ಅದಕ್ಕೂ ಪರಿಹಾರ ಕೊಡ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್, ನಾನು ಹೊರೆಸಿಪುರ ತಾಲೂಕು ಗ್ರಹ ಗೇಟ್ ಇಂದ ಪ್ರಕಾಶ್ ಅಂತ. ಪ್ರಕಾಶ್ ಮಾತಾಡಿ. ಅದು ಈಗ ಮೊನ್ನೆ ಭಾನುವಾರ ಇಲ್ಲಿಗೆ ಕಾಲ್ಬಾಯಿ ಜ್ವರದ್ದೆಲ್ಲ ಕೊಟ್ರು ಸರ್, ಅಲ್ಲಿ ಎಗ್ರಲ್ ಗೇಟ್ ಅಲ್ಲಿ ಡಾಕ್ಟರ್ ಸರಿ ಇಲ್ಲ ಸರ್. ಅವರು ನಿಮ್ಗೊಂದ್ಸಲ ಕಾಲ್ ಮಾಡಿದ್ದೆ ಸರ್ ನಿಮ್ಗೆ. ಏನ್ ಸಮಸ್ಯೆ ಹೇಳಿ ಪ್ರಕಾಶ್. ಅಲ್ಲಿ ಏನಾದ್ರೂ ಡಾಕ್ಟರ್ ಇರೋದೇ ಇಲ್ಲ ಸರ್. ಅವರು ನಿಂಗರಾಜು ಅಂತ ಒಬ್ರು ಕಾಂಪೌಂಡರ್ ಇರ್ತಾರೆ ಪಾಪ, ಅದೊಂದ್ ಹುಡುಗ ಇರ್ತಾನೆ ಪಾಪ, ಅವ್ನ್ ಕಾಂಪೌಂಡರ್ ಅವ್ನಿಗೆ ಏನು ಗೊತ್ತಾಗಲ್ಲ. ಈ ಡಾಕ್ಟರ್ ಯಾವಾಗ್ಲೂ ಒಂದ್ಸಲ ಬರ್ತಾರೆ, 2 ಇಲ್ಲಿ ನಮ್ಮೂರಿಂದ ಅಗ್ರಾಜ್ ಗೇಟ್ಗೆ 4 ಸರ್, ಇಲ್ಲಿಂದ ಅಲ್ಲಿವರೆಗೆ ಹೊಡ್ಕೊಂಡು ಹೋಗುದು ವಾಪಸ್ ಹೊಡ್ಕೊಂಡ್ ಬಂದಿದೀವಿ ಸರ್ ದನಗಳನ್ನ ನಾವು. ಅದೇ ಸಮೆಂಟ್ ಕೊಡ್ಸೋದಕ್ಕೆ ಮೊದ್ಲು ಗುಂಡೇಗೌಡರು ಅಂತ ಇದ್ರು, ಅವರು ಪರವಾಗಿತ್ತಿಲ್ಲ, ರಾಮೇಗೌಡರು ಅಂತ ಇದ್ರು, ಅವರು ಪರವಾಗಿತ್ತಿಲ್ಲ ಸರ್. ಇವ್ರಿಗೆ ಕೆಲ್ಸಾನೇ ಬರಲ್ಲ, ಯಾವಾಗ್ಲೂ ಯಾವ್ದು ಹಳ್ಳಿ ಮೇಲೆ ಸುತ್ತಕೊಂಡು ಇರ್ತಾರೆ, ಯಾವ ಬರೋದೇ ಇಲ್ಲ. ಸುಮಾರು ಹೆಚ್ಚು ಕಡಿಮೆ 8 ಸತತವಾಗಿ ಸುತ್ತ ಇದಾರೆ ಸರ್. ನೀವು ಅಗ್ರಾಜ್ ಗೇಟ್ಗೆ ಬಂದೊಂದ್ಸಲ ಯಾರು ಕೇಳಿದ್ರು ಹೇಳ್ತಾರೆ ಸರ್ ಅವರು ಕೆಲಸ ಮಾಡ್ತಾ ಇದಾರ ಇಲ್ಲೋ ಅಂತ. ಅಲ್ಲ, ನೀವು ನುಗ್ಗೇಳಿ ಚೆನ್ನೈಪಟ್ಟಣ ಹೇಳ್ತಾ ಇದ್ರೆ ಹೊಳೆಹನಸಿಪುರ ಹೇಳ್ತಾರೆ. ಅಗ್ರಾಜ್ ಗೇಟ್ ಹೊಳೆಹನಸಿಪುರ ತಾಲೂಕು ಅಗ್ರಾಜ್ ಗೇಟ್. ಆಯ್ತು ಪ್ರಕಾಶ್ ಅವ್ರ, ಇದ್ರ ಬಗ್ಗೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಿಜವಾಗ್ಲೂ ನಾವು ಕಾನೂನು ಬದ್ಧವಾಗಿ ಏನು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕೋ, ಅವ್ರಿಗೆ ನಾವು ಸಂಬಂಧಪಟ್ಟವ್ರಿಗೆ ಏನ್ ಸೂಚನೆ ಕೊಡ್ಬೇಕು ಅದನ್ನ ಮಾಡಿಸ್ತೀನಪ್ಪ. ಬಟ್ ನಿಮ್ಮಲ್ಲಿ ವ್ಯಾಕ್ಸಿನ್ ಮಾಡಿದ್ರ? ಮಾಡ್ಕೊಡಿ ಸರ್. ವ್ಯಾಕ್ಸಿನ್ ಮಾಡಿದ್ರ ನಿಮ್ಮಲ್ಲಿ ಕಾಲ್ಬಾಯಿ ಜ್ವರ ಲಸಿಕೆ? ಆಯ್ತು, ಭಾನುವಾರ ಆಯ್ತು ಸರ್. ವೆರಿ ಗುಡ್, ವೆರಿ ಗುಡ್. ಎಲ್ಲದಕ್ಕೂ ಕಂಪ್ಲೀಟ್ ಮಾಡಿಸಿದೀರಾ? ಆಗಿದೆ ಸರ್, ನಮ್ದು 14 ಕ್ರಾಸ್ ಇದೆ, ಮಾಡ್ಸಿದೀನಿ ಅದಕ್ಕೆ. ಅದೊಂದು ಕ್ಲಿಯರ್ ಮಾಡ್ಕೊಡಿ ಸರ್ ಡಾಕ್ಟರ್. ಮಾಡಿಸ್ತೀವಿ ಮಾಡಿಸ್ತೀವಿ, ಖಂಡಿತ ಆಗೋದೇ ಇಲ್ಲ ಸರ್, ಅವ್ರು ಇಲ್ದೇನೆ ಹೋದ್ರೆ ನಮ್ಗೆ. ಆಯ್ತು, ಖಂಡಿತ ಮಾಡಿಸ್, ಎರಡು ಮೂರು ಸಾವಿರ ಸುಮ್ಮನೆ 7 ಕೊಡಿಸಿದ್ದು, ಹೀಟಿಗೆ ಬಂದಾಗ ಕೊಡಿಸ್ತೇನೆ ಹೋದ್ರೆ ಯಾವಾಗ್ಲೂ ಕೊಡಿಸ್ಬಿಟ್ರೆ ಅದು ನಿಂತ್ಕೊಳ್ಳೋದು ಇಲ್ಲ. ಇನ್ನೊಂದ್ ಸರ್ ಇನ್ನೆಲ್ಲಿ ನಮ್ಮ ಹತ್ರದಲ್ಲಿ ಡಾಕ್ಟರ್ ಇಲ್ಲ ಇನ್ನು. ಆಯ್ತು ಪ್ರಕಾಶ್, ಗಮನಕ್ಕೆ ತಂದಿದ್ದೀರಾ, ಕ್ರಮವನ್ನು ಕೂಡ ಕೈಗೊಳ್ತೀನಿ ಅಂತ ಹೇಳಿದಾರೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆಯ್ತು ಸರ್, ಆಯ್ತು. ಸರ್, ಏನಾದರೂ ಅವಘಡಗಳು ಸಂಭವಿಸಿದ್ರೆ ಲಸಿಕೆ ವೇಳೆಯಲ್ಲಿ ಅದಕ್ಕೂ ಕೂಡ ಸರ್ಕಾರ ಒಂದಷ್ಟು ಅವಕಾಶ ಮಾಡಿ. ಈಗ ಏನಾಗುತ್ತೆ, ನಾನು ಹೇಳಿದೆ ಮೊದಲೇ, ಯಾವಾಗಲೂ ಲಸಿಕೆನ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಅದೇನಂದ್ರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಹೇಗೆ ನಮ್ಮ ಬಾಡಿ ನೇಚರ್, ಬಾಡಿ ನೇಚರ್ ಹೇಗಿರುತ್ತೆ ಹಾಗಾಗುತ್ತೆ. ಕೆಲವರಿಗೆ ಚಾಕ್ಲೇಟ್ ತಿನ್ನಲಾಗಲ್ಲ, ಕೆಲವರಿಗೆ ಅಲರ್ಜಿ ಇರುತ್ತೆ. ಆ ತರ ಎಲ್ಲಾದ್ರೂ 656,000 ರಾಸ್ಗಳಲ್ಲಿ ಒಂದೋ ಎರಡೋ ಮೂರೋ ಮ್ಯಾಕ್ಸಿಮಮ್ ಒಂದು 5-6 ಈ ತರ ಒಂದು ಅಡ್ವರ್ಸ್ ರಿಯಾಕ್ಷನ್ ಆಗ್ಬೋದು. ಆ ಒಂದು ಅಡ್ವರ್ಸ್ ರಿಯಾಕ್ಷನ್ ಆಗೋದನ್ನ ವ್ಯತಿರಿಕ್ತ ಪರಿಣಾಮ ಏನಾಗುತ್ತೋ ಅದನ್ನ ಎದುರಿಸಲಿ ನಾವೆಲ್ಲ ಸನ್ನದ್ಧರಾಗಿದ್ದು ಎಲ್ಲ ನಮ್ಮ ಲಸಿಕಾ ಏನು 48 ತಂಡಗಳನ್ನ ನಾವು ರಚಿಸಿದೀವಿ. ಆ ತಂಡಗಳಿಗೂ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಹೇಳ್ತೀವಿ, ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ. ಏನಾದ್ರೂ ಈ ರೀತಿ ವ್ಯತಿರಿಕ್ತ ಪರಿಣಾಮಗಳು ಆದಾಗ ಲಸಿಕೆ ಕೊಟ್ಟಾಗ ಸಡನ್ ನಾವು ಯಾವ ರೀತಿ ಔಷಧಿಗಳನ್ನ ಉಪಯೋಗಿಸಬೇಕು, ಆ ಜಾನುವಾರುಗಳನ್ನ ಒಂದು ಸಾವನ್ನು ಸಪ್ಪುವಂತ ಸಂದರ್ಭದಲ್ಲಿ ಅದನ್ನ ನಾವು ತಡೀಬೇಕು ಅನ್ನೋದಕ್ಕೆ ಎಲ್ಲಾ ಪಶುವೈದ್ಯರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಟ್ರೈನಿಂಗು ಮಾಡಿದ್ದೀವಿ, ಅವ್ರಿಗೆ ಸಾಕಷ್ಟು ವೈಜ್ಞಾನಿಕವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಆ ಅಡ್ಡ ಪರಿಣಾಮಗಳನ್ನ ಎದುರಿಸಲಿಕ್ಕೆ ಬೇಕಾದಂಥ ಔಷಧಿಗಳೇನಿದೆಯಲ್ಲ ಅದನ್ನು ಸಹ ಒಂದು ಕಿಟ್ಗಳ ತರ ಮಾಡಿ ಎಮರ್ಜೆನ್ಸಿಗೆ ಒಂದು ಕಿಟ್ ಜೊತೆಗೆ ಇನ್ನೊಂದು ಕುಷನಿಂಗ್ ಆಗಿ ಇನ್ನೊಂದು ಕಿಟ್ಗಳನ್ನು ಕೊಟ್ಟು ವಿತರಣೆ ಮಾಡಿ ಎಲ್ಲೂ ಸನ್ನದ್ಧರಾಗಿದ್ದಾರೆ. ಆದರೂ ಸಹ ಈ ರೀತಿ ಏನಾದರೂ ಅವುಗಳಲ್ಲಿ ಸಂಭವಿಸಿದ ಸಂದರ್ಭದಲ್ಲಿ ಅವಾಗ ಏನಾದರೂ ಏನಾಗ್ಬೋದು, ಒಂದು ಗರ್ಭಪಾತ ಆಗ್ಬೋದು ಅಥವಾ ಸಾವನ್ನಾಗ್ಬೋದು, ಎರಡಕ್ಕೂ ಸಹ ನಾವು ಆವತ್ತೇನೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಈ ತರ ಆಗಿದೆ ಅಂತೇಳಿ. ಈ ಕಳೆದ ಬಾರಿ ವ್ಯಾಕ್ಸಿನ್ ಮಾಡಿದಾಗ ನಮಗೆ ಒಂದು ರಿಪೋರ್ಟ್ ಆಗಲಿಲ್ಲ, ಒಂದೋ ಎರಡೋ ಅಷ್ಟೇ ನಮ್ಮ ಜಿಲ್ಲೆನಲ್ಲಿ. ಬಟ್ ಆದ್ರೂ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ಕೊಡಲಿಕ್ಕೆ ಸರ್ಕಾರ ಸನ್ನದ್ಧವಾಗಿದೆ. ಅದನ್ನು ಪರಿಹಾರ ಕೊಡದೆ ಅಥವಾ ಗರ್ಭಪಾತ ಆಗ್ಬೋದು ಅಥವಾ ಮರಣ ಆಗ್ಬೋದು, ಹಸು ಸಾಯ್ಬೋದು. ಬಟ್ ಅದು ಆ ಮಟ್ಟಕ್ಕೆ ಹೋಗೋಕ್ಕಿಲ್ಲದಾಗೇನೆ ನಾವೆಲ್ಲ ಸಿಬ್ಬಂದಿ ವರ್ಗದವರೆಗೂ ಒಂದು ಎಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ. ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಯಾರೂ ವ್ಯಾಕ್ಸಿನ್ ಮಾಡಿಸ್ಕೋಬಾರ್ದು ಅನ್ನೋದನ್ನ ದಯಮಾಡಿ ನಿರ್ಧಾರನ ಕೈಗೊಳ್ಳಬೇಡಿ. ಯಾಕಂದ್ರೆ ಇದು ಹೇಳಿದ್ನಲ್ಲ ನಿಮ್ಗೆ, ಎಲ್ಲೋ ಲಕ್ಷದಲ್ಲಿ ಒಂದೂ ಇಲ್ಲ, ನಾವು 6.5 ಲಕ್ಷದಲ್ಲಿ ಇಲ್ಲ, ಕಳೆದ ಬಾರಿ 1-2 ಇಲ್ಲ ಅಂದ್ರೆ ಕಳೆದ ಸರಿ ಆಗ್ತಕ್ಕಂಥದ್ದು ಬಹಳ ವಿರಳ. ಒಂದ್ ವೇಳೆ ಆದ್ರೆ ಅದು ರೈತರಿಗೆ ನಷ್ಟ ಆಗಬಾರದು ಅಂತಕ್ಕಂಥ ಉದ್ದೇಶದಿಂದಾಗಿ ಅದಕ್ಕೂ ಕೂಡ ಒಂದಷ್ಟು ಪರಿಹಾರಧನವನ್ನು ಸರ್ಕಾರ ಘೋಷಣೆಯನ್ನು ಮಾಡಿದೆ, ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು. ಕೇಳಿದ್ರೆ ನೀವು ಕರೆಯನ್ನ ಮಾಡಬಹುದು. ಇವತ್ತಿನ ಕೃಷಿ ತರಂಗದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕಾ ಅಭಿಯಾನ. ಈ ಕುರಿತು ಹಾಸನ ಜಿಲ್ಲಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ KR ರಮೇಶ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 246-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172. ಈಗ ಲಸಿಕಾ ಅಭಿಯಾನ ನಿನ್ನೆಯಿಂದ ಪ್ರಾರಂಭ ಆಗಿದೆ, ಇದು ಒಂದೊಂದು ಊರಿನಲ್ಲಿ ಹೇಗೆ ನಡೆಯುತ್ತೆ, ಇದಕ್ಕೆಲ್ಲ ಏನು ಪೂರ್ವಭಾವಿ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ ಡಾಕ್ಟರ್? ಈಗ ನಮ್ಮ ಜಿಲ್ಲಾದ್ಯಂತ ಏನಂದ್ರೆ ನಮ್ಮಲ್ಲಿ 222 ಜನ ಸಿಬ್ಬಂದಿ ವರ್ಗದವರು ಈ ಲಸಿಕಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಅವರನ್ನ ಸೂಪರ್ವೈಸ್ ಮಾಡಲಿಕ್ಕೆ ಸುಮಾರು 80-90 ಪಶುವೈದ್ಯ ಅಧಿಕಾರಿಗಳಿದ್ದಾರೆ. ಒಂದು ತಂಡವನ್ನು ನಿಯೋಜನೆ ಮಾಡಿಕೊಂಡು ಏನ್ ಮಾಡ್ತೀವಿ, ಸರಾಸರಿ ಒಬ್ಬ ಲಸಿಕೆದಾರ ಒಂದು ದಿನಕ್ಕೆ 80-100 ರಾಸುಗಳಿಗೆ ಲಸಿಕೆಯನ್ನು ಮಾಡಬಹುದು. ಈ ಮಲೆನಾಡಂತ ಪ್ರದೇಶಗಳಲ್ಲಿ ಒಂದು 50 ರಾಸುಗಳಿಗೆ ಮಾಡಬಹುದು, ಯಾಕಂದ್ರೆ ಮನೆಗಳೆಲ್ಲ ದೂರ ದೂರ ಇರ್ತವೆ ಅಂತೇಳಿ. ಬೇರೆ ಪ್ರದೇಶಗಳಲ್ಲಿ 80-100 ಈ ಆವರೇಜ್ ತಗೊಂಡು ನಾವು 222 ಜನಕ್ಕೂ ನಾವೇನು 656,000 ರಾಸುಗಳಿದ್ದಾವೆ ಅದಕ್ಕೆ ಡಿವೈಡ್ ಮಾಡಿ 48 ತಂಡಗಳನ್ನ ಮಾಡ್ಕೊಂಡಿದ್ವಿ. ಆ ತಂಡಕ್ಕೆ ಒಂದು ಮೈಕ್ರೋ ಪ್ಲಾನ್ ಮಾಡಿರ್ತೀವಿ. ಪ್ರತಿಯೊಂದು ತಂಡದ ಲಸಿಕೆದಾರರು 100 ರಾಸುಗಳಿಗೆ ವ್ಯಾಕ್ಸಿನ್ ಮಾಡಬೇಕು ಅಂತಂದರೆ ಅವ್ರಿಗೆ ಎಷ್ಟು ಜನ ಮಾಲೀಕರು ಬರ್ತಾರೆ, ಎಷ್ಟು ರಾಸುಗಳು ಬರ್ತವೆ ಅದನ್ನು ಡಿವೈಡ್ ಮಾಡಿ ನಿಗದಿ ಮಾಡಿ ಪ್ರತಿಯೊಬ್ಬರಿಗೂ ಆಲ್ರೆಡಿ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಆಗಲಿ ಕಾರ್ಯಾಗಾರವನ್ನು ಮಾಡಿ ಅವರಿಗೆ ಎಲ್ಲ ರೀತಿಯಾದಂಥ ಒಂದು ತರಬೇತಿಯನ್ನು ಕೊಟ್ಟಿದ್ದೀವಿ. ಬೆಳಿಗ್ಗೆ ನಮ್ಮ ತಾಲೂಕು ಕೇಂದ್ರಗಳಿಂದ ಲಸಿಕೆಯನ್ನು ವಿತರಿಸ್ತಾರೆ. ಆಯಿತು, ಇವತ್ತು ಲಸಿಕೆ. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಸುಷ್ಮಾ ಅಂತ ಸರ್. ಇಲ್ಲಿ ಒಂದು ವಾರದಿಂದ ಹುಷಾರಾಗಿರ್ಲಿಲ್ಲ ಸರ್, ಅದೇ ಕಾಲುಬಾಯಿ ರೋಗ ಬಂದು ಒಂದು ಸುಗೆ. ಯಾವೂರು? ಕೊಮ್ಮನಹಳ್ಳಿ ಸರ್. ಯಾವುದು? ಕೊಮ್ಮನಹಳ್ಳಿ, ಹಾಸನ ಡಿಸ್ಟಿಕ್ ಕೊಮ್ಮನಹಳ್ಳಿ. ಕೊಮ್ಮನಹಳ್ಳಿ ಹಾಸನ, ಹಾಸನ ತಾಲೂಕು. ಹಾಸನ ತಾಲೂಕು. ಹೌದೌದು. ಹೇಳಿ ಹೇಳಿ. ಅದು ಹುಷಾರ ಆಗ್ಲೇ ಇಲ್ಲ ಸರ್, ಸತ್ತ ಹೋಯ್ತು. ಸೊ ಕರು ಹಾಕಿ ಆರೋಗ್ಯ ಬಂತು ಕರು ಹಾಕಿ, ಅದು ಹುಷಾರ ಆಗ್ಲೇ ಇಲ್ಲ ಸರ್, ಸತ್ತ ಹೋಯ್ತು. ಅದಕ್ಕೇನಾದ್ರು ಪರಿಹಾರ ಸಿಗುತ್ತಾ ಅಂತ ಸರ್? ಅಲ್ಲಮ್ಮ, ಇದು ಕಾಯಿಲೆ ಯಾವಾಗ ಬಂದಿತ್ತು, ರಿಕವರ್ ಆಗಿತ್ತಾ ಅಥವಾ ಏನು, ಇದೇನು ಗರ್ಭ ಇತ್ತಾ ಅಥವಾ ಏನಂತ ಗೊತ್ತಾಗ್ಲಿಲ್ಲ ನಮಗೆ, ಸರಿಯಾಗಿ ಅರ್ಥ ಆಗ್ಲಿಲ್ಲ. ಕರು ಹಾಕಿ ಒಂದು ವಾರ ಆಗಿತ್ತು, ಕಾಯಿಲೆ ಯಾವಾಗ ಬಂದಿತ್ತು? ಅದೇ ಕಾಲುಬಾಯಿ ರೋಗ ಒಂದು ವಾರಕ್ಕೆ ಹಂಗ ಆಗಿತ್ತು ಸರ್. ಕಾಲುಬಾಯಿ ಜ್ವರ ಅದು ಯಾವಾಗ ಬಂದಿದ್ದು? ಅದು ಈ ತಿಂಗಳ ಕಳೆದ ತಿಂಗಳಲ್ಲ? ಈ ತಿಂಗಳ ಸರ್, ಈಗ 15 ದಿನ ಆಯ್ತು, ನಿನ್ನೆ ಸತ್ತೋಯ್ತು ಅದು. ಹಾ ಹಾ ಹಾ, ಅದು ಪರಿಹಾರ ಏನಾದ್ರೂ ಸಿಗುತ್ತಾ ಅಂತ ಸರ್? ಇಲ್ಲಮ್ಮ, ಇದನ್ನೆಲ್ಲ ನಾವು ನಿಮಗೆ ಪಾಪ ನಾನು ಸುಳ್ಳು ಆಶ್ವಾಸನೆ ಅಂತ ಕೊಡೋಕ್ಕಾಗಲ್ಲ, ಬಟ್ ಇದೆಲ್ಲ ಸರ್ಕಾರಕ್ಕೆ ವರದಿ ಮಾಡಿದೀವಮ್ಮ. ಈ ಥರ ಆಗಿದೆ ನಮ್ಮ ಈ ಕಳೆದ ಮೇ ತಿಂಗಳಿಂದ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಂದು 8-10 ರಾಸುಗಳು ಸಾವನ್ನಪ್ಪಿದ್ದಾವೆ, ಎಲ್ಲವನ್ನು ಸಹ ವರದಿ ಮಾಡಿದ್ದೀವಿ. ಅದೇನಾದರೂ ಆ ಥರ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡ್ರೆ ನಾವು ದಯಮಾಡಿ ತಮಗೆ ಅದನ್ನು ತಿಳಿಸ್ತೀವಮ್ಮ. ನಾವು ತುಂಬಾ ಹಸುಗಳಿಗೆ ಆಗಿದೆ ಸರ್, ಡಾಕ್ಟರ್ ಇಂಜೆಕ್ಷನ್ ಮಾಡಿ ಹೋಗ್ತಾರೆ, ಅದು ಕೆಲವು ಹುಷಾರಾಗುತ್ತೆ, ಕೆಲವು ಹಂಗೆ ಆಗಿದೆ. ಇಲ್ಲಮ್ಮ, ಅದಕ್ಕೆ ಅದೇನಂತಂದ್ರೆ ಕಳೆದ ಬಾರಿ ನಾವು ಸ್ವಲ್ಪ ಲಸಿಕೆ ಮಾಡೋ ಸ್ವಲ್ಪ ನಿಧಾನ ಆದ್ರಿಂದ ಸರ್ಕಾರದಿಂದ ಸ್ವಲ್ಪ ಈ ಕೋವಿಡ್ ಎಲ್ಲ ಬಂದ್ರಿಂದ ಸ್ವಲ್ಪ ಲಸಿಕೆ ಸರಬರಾಜಲ್ಲಿ ಸ್ವಲ್ಪ ವ್ಯತ್ಯಯ ಆಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಆಗಲ್ಲ. ನಾನು ಈ ನಮ್ಮ ದುದ್ದದಲ್ಲಿ ಡಾಕ್ಟರ್ ಧರಣೇಶ್ ಅಂತ ಇದ್ದಾರಮ್ಮ, ಅವ್ರಿಗೆ ನಾನು ಮಾತಾಡಿ ಇದು ಏನಾಗಿದೆ ಅಂತೇಳಿ ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದ ಸುಷ್ಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಸಮಯ ಮೀರ್ತಾ ಇದೆ, ಹಾಗಾಗಿ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಏನು ಈ ಒಂದು ತಿಂಗಳ ಅವಧಿಯಲ್ಲಿ ಈಗ ಸಾಕಷ್ಟು ಸಾವು ನೋವುಗಳನ್ನ ನಾವು ನೋಡಿದ್ವಿ. ಇನ್ಫ್ಯಾಕ್ಟ್ ಈಗ ಕಳೆದ ಒಂದು 5-6 ತಿಂಗಳಲ್ಲಿ ಸಾಕಷ್ಟು ಈ ಕಾಲುಬಾಯಿ ಜ್ವರ ರೋಗೋದ್ರೇಕಗೊಂಡು ಎಲ್ಲ ರೀತಿಯಾದಂಥ ಒಂದು ಜಾನುವಾರುಗಳಿಗೆ ಬಾಧೆಯನ್ನು ಉಂಟು ಮಾಡಿ ರೈತರಿಗೂ ಸಾಕಷ್ಟು ಆರ್ಥಿಕ ನಷ್ಟ ಆಯಿತು. ಹಾಗಾಗಿ ದಯಮಾಡಿ ಯಾರೂ ಹಿಂಜರಿಯಬಾರ್ದು. ನಾವು ಏನು ನಿಮಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಇಂಥ ದಿನ ನಿಮಗೆ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಗ್ರಾಮಗಳಲ್ಲಿ ಒಂದು ಪ್ರಚಾರವನ್ನು ಕೈಗೊಳ್ತೀವಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ನಮ್ಮ ಇಲಾಖೆಯವರಾಗಲಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲರೂ ಕೈ ಜೋಡಿಸಿ ಒಂದು ಸಹಕರಿಸಿ ನಮ್ಮ ಲಸಿಕೆದಾರರು ನಿಮ್ಮ ಗ್ರಾಮಗಳಿಗೆ ಬಂದಾಗ ಸಹಕಾರ ನೀಡಿ ಎಲ್ಲ ರಾಸುಗಳನ್ನು ಸಹ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಆಮೇಲೆ ಇನ್ನೊಂದೇನೆಂದರೆ ಈ ಕೆಳ ದಿನಗಳಿಂದ ಕಾಲುಬಾಯಿ ಜ್ವರ ಬಂದಾಗ ಎಲ್ಲದಕ್ಕೂ ವ್ಯಾಕ್ಸಿನ್ ಮಾಡಿದ್ದೀವಿ ಒಂದು ರೌಂಡು, ಕೆಲವಕ್ಕೆ 100,000+ ಜಾನುವಾರುಗಳಿಗೆ. ಯಾರು ಇದನ್ನು ತಪ್ಪಾಗಿ ಅರ್ಥಯಿತ ಮಾಡ್ಕೋಬಾರ್ದು, ಬೇರೆ ರೀತಿ ಅರ್ಥಯಿತ ಮಾಡ್ಕೋಬೇಡಿ. ನೀವು ವ್ಯಾಕ್ಸಿನ್ ಹಾಕ್ಸಿದ್ರೂ ಸಹ ಒಂದು ತಿಂಗಳು ಬಿಟ್ಟು ಮತ್ತೊಮ್ಮೆ ವ್ಯಾಕ್ಸಿನ್ ಹಾಕ್ಸಿದ್ರೆ ಇನ್ನು ನಿಮಗೆ ಆ್ಯಂಟಿಬಾಡಿ ಟೈಟರ್ ಆಗಲಿ ರೋಗ ನಿರೋಧಕ ಶಕ್ತಿ ಆಗಲಿ ಮತ್ತಷ್ಟು ಹೆಚ್ಚು ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಬರೋದಿಲ್ಲ. ಆದ್ದರಿಂದ ನೀವು ಅದೊಂದು ಮಿಸ್ಕನ್ಸೆಪ್ಷನ್ ಇಟ್ಕೋಬೇಡಿ. ನಿಮಗೆ ಕಳೆದ ತಿಂಗಳು ಮಾಡಿದ್ರು ಒಂದು ತಿಂಗಳು ಬಿಟ್ಟು ಮತ್ತೆ ವ್ಯಾಕ್ಸಿನ್ ಮಾಡಿಸಿ. ಈಗ ತಾನೇ ಮಾಡಿಸಿದ್ರೆ ಸರ್ ಮತ್ತೆ ಮಾಡಿಸೋದು ಬೇಡ ಅಂತ ಬೇಡ. ಇದು ರಾಷ್ಟ್ರೀಯ ಕಾರ್ಯಕ್ರಮ, ನಾವೆಲ್ಲ ಜಾನುವಾರುಗಳಿಗೂ ಈ ಒಂದು ಲಸಿಕಾ ಅಭಿಯಾನದಲ್ಲಿ ಕವರ್ ಮಾಡಬೇಕು. ಉಚಿತವಾಗಿ ಉಚಿತವಾಗಿ ಕವರ್ ಕೊಡ್ತಾ ಇದೀವಿ, ಮತ್ತು ಇದನ್ನು ಎಲ್ಲದಕ್ಕೂ ತೊಡಗಿಸ್ಕೋಬೇಕು, ಎಲ್ಲ ನಿಮ್ಮಲ್ಲೂ ನಾವು ತೊಡಗಿಸ್ಬೇಕು. ಹಾಗಾಗಿ ನೀವು ಒಂದು ತಿಂಗಳಾಗಿದೆ ಸರ್ ಮತ್ತೆ ಮಾಡಿಸೋದು ಬೇಡ ಅನ್ನೋದು ನಿಮ್ಮ ತಲೆಯಲ್ಲಿ ಬೇಡ. ಎಲ್ಲ ಮಾಡಿಸಿದ್ರೂ ಸಹ ಮತ್ತೊಮ್ಮೆ ಒಂದು ತಿಂಗಳು ಬಿಟ್ಟು ಈ ಲಸಿಕೆಯನ್ನು ಮಾಡಿಸಿ ಜಾನುವಾರು ಸಂಪತ್ತನ್ನು, ಈ ಜಾನುವಾರು ಸಂಪತ್ತನ್ನು ದೇಶದ ಸಂಪತ್ತು ಇದ್ದಂಗೆ ಅದನ್ನು ಕಾಪಾಡಿ ಅನ್ನೋದು ನನ್ನ ಒಂದು ಇಲಾಖೆಯಿಂದ ನಮ್ಮ ಮನವಿ. ಈ ಗೊರಸಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಮಾಡ್ತಾರೆ ಹೇಗೆ ಸರ್? ಈ ಒಂದು ಅವಧಿಯಲ್ಲಿ ಗೊರಸಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಮಾಡ್ತಿಲ್ಲ. ಯಾಕಲ್ಲಿ ನಮಗೆ ಮೊದಲನೇದಾಗಿ ದನ ಎಮ್ಮೆ ಕವರ್ ಮಾಡ್ತಾ ಇದೀವಿ. ಮುಂದಿನ ಸುತ್ತುಗಳಲ್ಲಿ ಈ ಒಂದು ಲಸಿಕೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನ್ ಹೇಳ್ತಾರೆ, ಉತ್ಪಾದಕತೆ ಜಾಸ್ತಿ ಆದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕುರಿ ಮೇಕೆಗಳಿಗೂ ನಾವು ಮಾಡುವಂತ ಸಂದರ್ಭ ಬರುತ್ತೆ. ಹಾಗಾಗಿ ಲಸಿಕೆ ಪೂರೈಸಿದ್ರೆ ನಾವು ಕುರಿ ಮೇಕೆಗೂ ಮಾರ್ಗಸೂಚಿ ಬರುತ್ತೆ ಸರ್ಕಾರದಿಂದ. ಈಗ ಮೊದಲಿಗೆ ದನ ಎಮ್ಮೆಗೆ ಮಾಡಿ ಒಂದು ಮಟ್ಟಕ್ಕೆ ನಾವು ಲಸಿಕೆಯ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡ ನಂತರ ಕುರಿ ಮತ್ತೆ ಮೇಕೆಗೂ ಮಾಡುವಂತ ಕೆಲಸ ಆಗುತ್ತೆ. ಅಂದಿ ಕುರಿ ಮೇಕೆ ಮೂರಕ್ಕೂ ಮಾಡುವಂತ ಕೆಲಸ. ಈಗಂತೂ ಪ್ರಾಥಮಿಕವಾಗಿ ಹಸು ಕರುಗಳಿಗೆ ಮಾಡ್ತಾ ಇದ್ರೆ ಅದರ ಸದ್ಬಳಕೆಯನ್ನ ಮಾಡಿಕೊಳ್ಬೇಕು. ತಾವು ಹೇಳ್ದಾಗೆ ಇದು ನಮ್ಮ ದೇಶದ ಸಂಪತ್ತು, ನಮ್ಮ ರೈತರ ಸಂಪತ್ತು ಕೂಡ ಹೌದು. ಯಾಕೆ ಅಂತ ಅಂದ್ರೆ ಕೃಷಿಯಲ್ಲಿ ಕೃಷಿ ಎಷ್ಟು ಕಷ್ಟ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕೈಯನ್ನು ಹಿಡಿದಿರತಕ್ಕಂಥದ್ದು ದನ ಮತ್ತು ಕರು ಮತ್ತು ಎಮ್ಮೆ. ಹಾಗಾಗಿ ಆ ಸಂಪತ್ತನ್ನು ನಾವು ಬಹಳ ಚೆನ್ನಾಗಿ ನಾವು ಇನ್ನೂ ರಕ್ಷಣೆಯನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಲಸಿಕೆಯನ್ನು ಹಾಕಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ವಿರುದ್ದ ಲಸಿಕಾ ಅಭಿಯಾನ ಕುರಿತು ಹಾಸನ ಜಿಲ್ಲೆಯ ಉಪನಿರ್ದೇಶಕರಾದ ಡಾ ಕೆಆರ್ ರಮೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಶ್ರೀಕಾಂತ್ ವಿ ಮೇಲ್ಮುರಿ ಹಾಗೂ ಹೆಚ್ ವಿ ತಾರಾನಾಥ್. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರು, ಈಗ ಕಾರ್ಯಕ್ರಮ ವಿವರಣೆ. ಈ ಸಂಜೆ ಪ್ರಸಾರದಲ್ಲಿ ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು 6:30 ಅವಲೋಕನ, 6:51 ಗಾನಯಾನ, 7:45 ಕನ್ನಡ ಚಿತ್ರಗೀತೆಗಳು, 9:00 ಕ್ರೀಡಾಲೋಕ, ಇದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಆನಂತರ ಹಿರಿಯರ ರಾಷ್ಟೀಯ ಏಜು ಸ್ಪರ್ಧೆಯ ವರದಿ, 9:30 ನಮ್ಮ ನಿಲಯದಿಂದ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಸುಧಾ ರವಿಯವರ ಹಾಡುಗಾರಿಕೆ, 10:00 ಬೆಂಗಳೂರು ಕೇಂದ್ರದಿಂದ ರೂಪಕ ಕನ್ನಡಾಂಬೆ, ರಚನೆ ಡಾ ಜಿಬಿ ವಿಸಾಜಿ, ನಿರ್ಮಾಣ ಸುನಂದಾಮೂರ್ತಿ, 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ನಾಳೆ ಬೆಳಗಿನ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 6:05 ಚಿಂತನ ಡಾ ಸೈಯದ್ ಶಹಬುದ್ದೀನ್ ಅವರಿಂದ, 6:20 ಶುಭೋದಯ ಕರ್ನಾಟಕ ಭಕ್ತಿ ಸಮರ್ಪಣೆ, 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಸ್ತುತಿ ಡಿಆರ್ ಪಾಟೀಲ್, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ, 7:15 ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿ, ಪ್ರಾಯೋಜಕರು ಕೌಶಲ್ಯಾಭಿವೃದ್ದಿ ಉದ್ಯಮ